ಈ ಅಂಗನವಾಡಿ ಕೇಂದ್ರಗಳ ಆರಂಭ. ಬೆಳಗಾವಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ, ಇದೇ ಪ್ರಥಮ ಬಾರಿಗೆ ವೆಬ್ಕಾಸ್ಟಿಂಗ್ ಮೂಲಕ ನೇರ ಪ್ರಸಾರ. ಸರ್ಕಾರಿ ಯೋಜನೆಗಳ ಲಾಭ ಜನರ ಮನೆ ಬಾಗಿಲಿಗೆ ತಲುಪಿಸಲು ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮ, ಸಚಿವ ಡಾ ಕೆ ಸುಧಾಕರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆರು ಗಂಟೆ 51 ನಿಮಿಷ ಆಯ್ತು ಸ್ನೇಹಿತರೆ, ಅಂತ ಹೇಳಿದ್ರೆ ಒಂದು ಗಂಟೆ ಕಳೆಯುವಂಥ ಸಮಯ ಮುಗಿದು ಹೋಯಿತು. ಜಾಲಿ ರೈಡ್ನಲ್ಲಿ ಒಂದು ಗಂಟೆ ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ಸಂದೇಶಗಳು ಬಂದಿದ್ದಾವೆ. 6686 ಎಂಬ ಸಂದೇಶವನ್ನು ಕಳಿಸಿದ್ದಾರೆ ಸ್ನೇಹಿತರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಮಾಹಿತಿ ಮತ್ತು ಹಾಡುಗಳು ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಸ್ತಾನ್ ಶಾ ರುಮ್ಮನಗೂಡ್ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ನಾವು ವೆಸ್ಟ್ ಗೋದಾವರಿ ಡಿಸ್ಟ್ರಿಕ್ಕಿಗೆ ಹೋಗಿ ಒಂದಿಷ್ಟು ದೇವಸ್ಥಾನಗಳನ್ನು ನೋಡಿ ಅಲ್ಲಿನ ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ವಿ. ಮತ್ತಷ್ಟು ಮಾಹಿತಿಗಳನ್ನು 7 ಗಂಟೆ ಸುದ್ದಿ ಮುಖ್ಯಾಂಶದ ನಂತರದ ಜಾಲರೇಡ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ. ಹಾಗಿದ್ರೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳೊಂದಿಗೆ ಈ ಒಂದು ಮೊದಲ ಗಂಟೆ ಜಾಲರೇಡ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ 7 ಗಂಟೆ ಸುದ್ದಿ ಮುಖ್ಯಾಂಶದ ನಂತರ ಮತ್ತೆ ನಮ್ಮ ವೆಸ್ಟ್ ಗೋದಾವರಿ ವಿಸಿಟ್ನ ಮುಂದುವರ್ಸೋಣ. ಕೇಳ್ತಾ ಇರಿ ರಿಯಲ್ ರೇಡಿಯೋ 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕನ್ನಡ ಕಾಮನಬಿಲ್ಲು. ದಾಚೆ ಅರಿಯುವ ಭಾಷೆ ಒಂದೇ ಜಗದೊಳಗೆ ಅವರಿವರಿಲ್ಲ ಸರಿ ಸಮರೆಲ್ಲ ಸತ್ತ ಸ್ವರಗಳಿಗೆ ನಿಪಮ ಪನಿ ಸನಿ ಪನಿ ಸ ಗಸನಿ ಸಗ ಮಪ ಮಪ ಗ ನಿಪ ಮಪ ಸನಿ ಪನಿ ಗಸನಿ ಸ ಶಾರದೆ ಕಲೆ ತಿಹಳು ಕಾಣದೆ ವನವನದಲ್ಲೂ ಕುಹು ಕುಹು ಗಾನ ಝರಿ ಝರಿಯಲ್ಲೂ ಜುಳು ಜುಳು ಧ್ಯಾನ ವಿಧ ವಿಧ ದಾನದ ಅವನು ನುಡಿಸುತ್ತಿಹಳು ಕಣ ಕಣದೆ ಸುದ್ದಿ ಮುಖ್ಯಾಂಶಗಳು. ಸಂವಿಧಾನದ 370ನೇ ವಿಧಿ ರದ್ದು ಮಾಡುವ ಮೂಲಕ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದ ಲಕ್ಷಾಂತರ ಜನರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟೀಯ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಿ ಅವರು ಭಾಷಣ ಮಾಡಿದರು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಮೃತ ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪುರ ಗ್ರಾಮ ಪಂಚಾಯಿತಿ ಸಹಿತ 18 ಗ್ರಾಮ ಪಂಚಾಯಿತಿಗಳನ್ನು ಇದರಡಿ ಗುರುತಿಸಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಕೆ ಸುಧಾಕರ್ ಹೇಳಿದ್ದಾರೆ. ಕೆಎಸ್ಆರ್ಟಿಸಿ ಇದೇ ತಿಂಗಳ 10ರಿಂದ ಮಂಗಳೂರಿನಿಂದ ಮಂತ್ರಾಲಯಕ್ಕೆ ಎಸಿ ಹೊಂದಿಲ್ಲದ ಸ್ಲೀಪರ್ ಬಸ್ ಸಂಚಾರದ ಸೇವೆ ಆರಂಭಿಸಲಿದೆ. ಮಂಗಳೂರಿನಿಂದ ಉಡುಪಿ, ಕುಂದಾಪುರ, ಅಂಪಾರು, ಸಿದ್ದಾಪುರ, ತೀರ್ಥಹಳ್ಳಿ, ಶಿವಮೊಗ್ಗ, ಹೊನ್ನಾಳಿ, ಹರಿಹರ, ಹರಪನಹಳ್ಳಿ, ಹಗರಿಬೊಮ್ಮನಹಳ್ಳಿ, ಹೊಸಪೇಟೆ, ಕುಡುತಿನಿ, ಬಳ್ಳಾರಿ, ಆಲೂರು, ಆದೋನಿ ಮಾರ್ಗವಾಗಿ ಮಂತ್ರಾಲಯಕ್ಕೆ ಹಾಗೂ ಮಂತ್ರಾಲಯದಿಂದ ಇದೇ ಮಾರ್ಗವಾಗಿ ಮಂಗಳೂರಿಗೆ ಈ ಬಸ್ ಕಾರ್ಯಾಚರಣೆ ಮಾಡಲಿದೆ. ರಾಜ್ಯದಲ್ಲಿ ಒಂದು ತಿಂಗಳ ಕಾಲ ಮತದಾರರ ಪಟ್ಟಿಗೆ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಮಾಡುವ ಕಾರ್ಯಕ್ರಮಕ್ಕೆ ರಾಜ್ಯ ಚುನಾವಣಾಧಿಕಾರಿ ಕಚೇರಿ ಚಾಲನೆ ನೀಡಲಿದ್ದು, ಮತದಾರರ ಕರಡು ಪಟ್ಟಿ ನಾಳೆ ಪ್ರಕಟವಾಗಲಿದೆ. ಯಾವುದೇ ಲೋಪವಿಲ್ಲದೆ 100% ಪಟ್ಟಿಯನ್ನು ಪರಿಷ್ಕರಣೆ ಮಾಡಲು, ಈಗಿರುವ ಮತದಾರರ ಹೆಸರುಗಳಲ್ಲಿ ಲೋಪಗಳನ್ನು ಸರಿಪಡಿಸಿಕೊಳ್ಳಲು ಡಿಸೆಂಬರ್ 8ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಸಶಸ್ತ ಪಡೆಗಳ ಕಲ್ಯಾಣಕ್ಕಾಗಿ ಸರ್ಕಾರ ಹೃದಯಪೂರ್ವಕವಾಗಿ ಬದ್ದವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಜೀಕಾ ವೈರಸ್ ಹರಡುವಿಕೆ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು ಎಂದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮನವಿ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಜೀಕಾ ವೈರಸ್ ಸೋಂಕಿತರ ಸಂಖ್ಯೆ 79ಕ್ಕೆ ಏರಿಕೆಯಾಗಿದೆ. ನಮ್ಮ ಮುಂದಿನ ಎಫ್ಎಂ ರೇನ್ಬೋ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ. ಹನಿ ಹನಿ ಮಳೆ ಹನಿಗಳಲ್ಲಿ ಆ ಕಾಡುವ ಕ್ಷಣಗಳಲ್ಲಿ ಕೇಳು ತಗುನು ಗುನಿಸುತ್ತ ನಮ್ಮನೆ ಮರೆಯುವೆವು ಹಾಡಿನಲ್ಲಿ ಮಾತಲ್ಲಿ ನೆನಪಿನಲ್ಲಿ ನಿಶ್ಶಬ್ದದ ರಾತ್ರಿಯಲ್ಲಿ ಕರೆದೊಯ್ಯುವೆವು ನಿಮ್ಮನ ಜೊತೆಯಲ್ಲಿ ಹೊಸ ಯುಗ ಯಾತ್ರೆಯಲ್ಲಿ ಹುಡುಕುತ್ತ ಹೀಗೆ ದಿನ ದಿನವೂ ಹೊಸರಾಗದ ಲಹರಿ ಇದು ಸಂಗೀತದ ಸವಾರಿ ಆಕಾಶವಾಣಿ ಎಫ್ಎಂ Ashwani FM Rainbow 101.3 MHz musically yours. ಸ್ನೇಹಿತರೆ, 7:04 ಮತ್ತೊಮ್ಮೆ ಕನ್ನಡ ಕಮಲಿಬಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಾನುವಾರದ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಸ್ವಾಗತವನ್ನು ಮತ್ತೆ ಕೊಡ್ತಾ ಇರೋದು ನಿಮ್ಮ ಸ್ನೇಹಿತ ಬೆನಕ. ಸ್ನೇಹಿತರೆ, ಜಲ್ ರೆಡ್ನಲ್ಲಿ ನಾವು ಹೋಗಿದ್ವಿ, ಹೋಗ್ತಾ ಇದ್ದೀವಿ ಸಹ. ಆಂಧ್ರಪ್ರದೇಶದ ವೆಸ್ಟ್ ಗೋದಾವರಿಗೆ ನಾವು ವಿಸಿಟನ್ನು ಕೊಟ್ಟಿದ್ದೀವಿ. ಅಲ್ಲಿನ ಒಂದಿಷ್ಟು ದೇವಸ್ಥಾನಗಳನ್ನು ನೋಡಿದ್ವಿ, ಇನ್ನಷ್ಟು ದೇವಸ್ಥಾನಗಳು ಹಾಗೆ ಮತ್ತಷ್ಟು ವಿಚಾರಗಳನ್ನು ಮಾತಾಡ್ತಾ ನಾವು ಸಾಗಬೇಕು. ಹಾಗಿದ್ರೆ ಈ ಒಂದು ಗಂಟೆ ಅಂತ ಹೇಳಿದ್ರೆ 8 ಗಂಟೆವರೆಗೆ ಅದೇ ಕೆಲಸವನ್ನು ಮಾಡ್ತಾ ನಾವು ಸಾಗೋಣ. ಈ ಒಂದು ಜಾಲರೇಟ್ ಕಾರ್ಯಕ್ರಮಕ್ಕೆ ಮತ್ತೆಲ್ಲರೂ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತೊಮ್ಮೆ. ಹಾಗೆ ಹಾಡುಗಳ ಸಾಥ್ ನಿಮ್ಮ ಜೊತೆಗಿರುತ್ತೆ. ಇದು ರಿಯಲ್ ರೇಡಿಯೋ 101.3 MHz ಕಂಪನಾಂಕಗಳಲ್ಲಿ ಕನ್ನಡ ಕಾಮನಬಿಲ್ಲು. ಒಂದು ಹಾಡನ್ನ ಕೇಳಿ ಬರೋಣ, ಹಾಗೆ ಮತ್ತೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ. ಮತ್ತಷ್ಟು ಪ್ರದೇಶಗಳಿಗೆ, ಮತ್ತಷ್ಟು ಪ್ಲೇಸಸ್ಗೆ ನಮ್ಮ ಚಾಲಿ ರೈಡ್ನ ಹೋಗೋಣ ಅಂತ ಹೇಳ್ತಾ ಹಾಡುಗಳು ನಿಮಗೋಸ್ಕರ ಕನ್ನಡ ಕಾಮನಬಿಲ್ನಲ್ಲಿ. La la la la La la la la la Illi ಪಯಣ ಎಲ್ಲಿ ಸಾಗಿದೆ? ಮೆಲ್ಲ ಮೆಲ್ಲ ಮೆಲ್ಲ ನಿನ್ನ ಗಮನ ಯಾರ ಮೇಲಿದೆ? ಹೇಳದೇನೆ ಕೇಳದೇನೆ ನಿನಗೇನೋ ಆಗಿದೆ. ಸ್ನೇಹಿತರೆ, 7:10 ಆಯಿತು. ಜಾಲಿ ರೈಡ್ನಲ್ಲಿ ನಾವು ವೆಸ್ಟ್ ಗೋದಾವರಿಗೆ ಹೋಗಿದ್ದೀವಿ. ಇನ್ನಷ್ಟು ದೇವಸ್ಥಾನಗಳ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಶ್ರೀ ಉಮಾ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇದು ರಾಜಮುಡ್ರಿಯಿಂದ 74 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ದೇವಸ್ಥಾನ. ಖಂಡಿತವಾಗಲೂ ತುಂಬ ಪುರಾಣದ ಇತಿಹಾಸ ಇರುವಂತಹ ದೇವಸ್ಥಾನ ಇದು. ಅಲ್ಲಿನೂ ಸಹ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನು ನೋಡಬೇಕು ನೀವು. ಖಂಡಿತವಾಗಲೂ ಉತ್ತಮವಾದಂತಹ ಪ್ಲೇಸ್ ಇದು. ಇನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ, ಜುಟ್ಟಿಗ ನಟ್ಟ ರಾಮೇಶ್ವರ ದೇವಸ್ಥಾನ ಇದೆ. ಇದನ್ನು ದಕ್ಷಿಣ ಕಾಶಿ ಅಂತ ಕರೀತಾರಂತೆ. ಈ ದೇವಸ್ಥಾನಕ್ಕೂ ಸಹ ನೀವು ಹೋಗಿ ಒಂದು ವಿಸಿಟನ್ನು ಕೊಡಬೇಕು. ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನವೂ ಸಹ ಇದೆ, ಪೆನಕೊಂಡದಲ್ಲಿದೆ. ಇದನ್ನು ಸಹ ನೀವು ಒಮ್ಮೆ ಭೇಟಿಯನ್ನು ಕೊಡಬೇಕು. ಈ ದೇವಸ್ಥಾನಗಳಿಗೆ ನೀವು ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿನ ವಿಶೇಷ ಅವಶ್ಯತೆಗಳನ್ನು ಸಹ ತಿಳ್ಕೊಂಡು ಹೋದರೆ ತುಂಬ ಉತ್ತಮವಾಗಿರುತ್ತೆ. ಹಾಗೆ ಅಲ್ಲಿ ಹೋದಾಗನೂ ಸಹ ನಿಮಗೆ ಗೈಡ್ಗಳು ಇರ್ತಾರೆ, ಅವರೊಂದು ಸಹ ಮತ್ತಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ಗೂಗಲ್ ಮಾಡಿ ನೋಡಬಹುದು, ನಿಮಗೆ ಭಾಳಷ್ಟು ವಿಚಾರಗಳು ಸಿಗುತ್ತೆ. ಇನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನೀವು ಖಂಡಿತವಾಗ್ಲೂ ಹೋಗಬೇಕು. ಜಂಗಾರೆಡ್ಡಿ ಗುಡೇಮ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿರುವಂತಹ ದೇವಸ್ಥಾನ ಇದು. ಇದನ್ನು ಪಾರಿಜಾತಗಿರಿ ದೇವಸ್ಥಾನ ಅಂತಲೂ ಸಹ ಕರೀತಾರಂತೆ. ಈ ಒಂದು ದೇವಸ್ಥಾನಕ್ಕೆ ಸಾಧ್ಯವಾದಾಗ ನೀವು ಒಂದು ಭೇಟಿಯನ್ನು ಕೊಡಿ. ಯಾಕೆಂತ ಹೇಳಿದ್ರೆ ತಿರುಪತಿಯನ್ನು ಬಿಟ್ಟರೆ ಆಂಧ್ರ ಪ್ರದೇಶದ ಇನ್ನೊಂದು ಪ್ಲೇಸ್ ಇದು. ಇಲ್ಲಿ 7 ಪರ್ವತ ಶ್ರೇಣಿಗಳು ಇದೆಯಂತೆ. ಆ ಒಂದು 7 ಪರ್ವತ ಶ್ರೇಣಿಗಳು ಇರುವಂತಹ ಜಾಗದಲ್ಲಿ ಇರುವಂತಹ ದೇವಸ್ಥಾನ ಇದು. ಈ ಒಂದು ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ನೀವು ಆ ಕಡೆ ಹೋದಾಗ ಭೇಟಿಯನ್ನು ಕೊಡಿ. ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು. ಮತ್ತಷ್ಟು ಮಾಹಿತಿಗಳು ನಿಮಗೋಸ್ಕರ ಇರುತ್ತೆ. ಇವತ್ತಿನ ಜಾಲರೇಟ್ ನಾವು ಹೋಗಿದ್ದೀವಿ ವೆಸ್ಟ್ ಗೋದಾವರಿ ಆಂಧ್ರ ಪ್ರದೇಶದ ಒಂದು ಜಿಲ್ಲೆ. ಈ ಒಂದು ಪ್ಲೇಸಿನಲ್ಲಿರುವಂತಹ ಜಾಗಗಳನ್ನು ನಾವು ತಿಳ್ಕೊಳ್ತಾ ಸಾಕ್ತಾ ಇದ್ದೀವಿ. ಮತ್ತಷ್ಟು ವಿಚಾರಗಳು ನಿಮಗೋಸ್ಕರ ಇರುತ್ತೆ. ಹಾಡುಗಳ ಸಾಥ್ ನಿಮ್ಮ ಜೊತೆಗೆ ಭಾನುವಾರದ ಸಂಜೆಯ ಕಾರ್ಯಕ್ರಮ ಇದು ಜಾಲರೇಡ್. ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತ ಬೆನಕ ನಾನಿರ್ತೀನಿ. 8 ಗಂಟೆಯವರೆಗೆ ಈ ವಿಚಾರಗಳನ್ನು ಮಾತಾಡ್ತಾ ನಾವು ಸಗೋಣ. ಕೇಳ್ತಾ ಇರಿ ರಿಯಲ್ ರೇಡಿಯೋ 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕನ್ನಡ ಕಾಮನಬಿಲ್ಲು.

अंपायर चेंज होगा और हम देखेंगे। ಏಳು ಗಂಟೆ 27 ನಿಮಿಷ ಆಯಿತು ಸ್ನೇಹಿತರೆ. ಮತ್ತಷ್ಟು ಪ್ರದೇಶಗಳ ಕಡೆ ಗಮನವನ್ನು ಹರಿಸೋಣ. ಅದಕ್ಕಿಂತ ಮುಂಚೆ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು ಅಂತ ಸಾದಿಷ್ಟ ಹೇಮನೂರಿಂದ ಸಂದೇಶವನ್ನು ಕಳಿಸಿದ್ರೆ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಮಸ್ತಾನ್ ಶಾ ರುಮ್ಮನಗೂಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಪ್ರಯಾಣ ಸೂಪರ್ ಆಗಿದೆ ಅಂತ ಧನ್ಯವಾದಗಳು. ಹಾಗೆ ಪ್ರಯಾಣದ ಕಡೆ ಗಮನವನ್ನು ಹರಿಸೋದಾದರೆ ದೇವಸ್ಥಾನಗಳನ್ನೆಲ್ಲ ನೋಡಿದ್ವಿ, ಇನ್ನಷ್ಟು ವಿಚಾರಗಳನ್ನು ನಾವು ನೋಡ್ತಾ ಸಾಗೋದಾದರೆ ಸೈಯದ್ ಬಾಜಿ ಹಜರತ್ ದರ್ಗಾ ಒಂದಿದೆ ಈ ಒಂದು ಏಲೂರು ಅನ್ನುವಂತಹ ಜಾಗದಲ್ಲಿ. ಖಂಡಿತವಾಗ್ಲೂ ಇದಕ್ಕೂ ಸಹ ನೀವು ವಿಸಿಟ್ನ ಮಾಡಬಹುದು. ಇನ್ನು ಅಭಯ ಬುದ್ಧ ಒಂದು ಸ್ಟ್ಯಾಚು ಇದೆ, ಇದು 74 ಅಡಿ ಎತ್ತರ ಇರುವಂತಹ ಒಂದು ಸ್ಟ್ಯಾಚು, ಕೆರೆಯ ಮಧ್ಯದಲ್ಲಿ ನಿರ್ಮಾಣ ಮಾಡಿರುವಂತಹ ಬುದ್ಧನ ಒಂದು ಪ್ರತಿಮೆ ಇದು. ಗಜ್ಜಲವಾರಿ ಚೆರುವು ಅನ್ನುವಂತಹ ಜಾಗ ಇದು, ಅಲ್ಲಿ ನೀವು ಈ ಒಂದು ಪ್ರದೇಶವನ್ನು ನೋಡಬೇಕು. ಆ ಒಂದು ಪ್ರದೇಶಕ್ಕೆ ನೀವು ವಿಸಿಟನ್ನು ಕೊಟ್ಟಾಗ ಖಂಡಿತವಾಗ್ಲೂ ಖುಷಿಯನ್ನು ನೀವು ಖಂಡಿತವಾಗ್ಲೂ ಪಡ್ಕೋತೀರ. ಇನ್ನು ಗುಂಟಪಲ್ಲಿ ಕೇವ್ಸ್ ಅಂತ ಇದೆ, ಅಲ್ಲಿ ಬೌದ್ಧ ಧರ್ಮದ ಸ್ಮಾರಕಗಳು ಬಹಳಷ್ಟಿದ್ದಾವೆ. ಆ ಒಂದು ಪ್ಲೇಸ್ಗೂ ಸಹ ನೀವು ವಿಸಿಟನ್ನು ಕೊಟ್ಟಾಗ ಅಲ್ಲಿ ಈ ಒಂದು ಬೌದ್ಧ ಧರ್ಮದ ಸ್ಮಾರಕಗಳನ್ನು ನೋಡ್ಬೋದು, ಅದರ ಹಿಂದಿರುವಂತಹ ಕಥೆಗಳು, ಇತಿಹಾಸಗಳು ಅದನ್ನೆಲ್ಲವನ್ನು ಸಹ ನೀವು ತಿಳ್ಕೊಬಹುದು. ಇದಾಗಿತ್ತು ಈ ಎಲ್ಲ ವಿಚಾರಗಳು, ಈ ಒಂದು ದೇವಸ್ಥಾನ ಹಾಗೆ ದರ್ಗಾ ಹಾಗೆ ಬೌದ್ಧ ಧರ್ಮದ ಸ್ಮಾರಕಗಳ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಸಾಗೋಣ. ಇನ್ನು ಉಳಿದಿರುವಂತಹ ಅರ್ಧ ಗಂಟೆಯ ಕಾಲದಲ್ಲಿ ವೆಸ್ಟ್ ಗೋದಾವರಿ ಜಿಲ್ಲೆಗೆ ನಾವು ಹೋಗಿದ್ವಿ, ಆಂಧ್ರ ಪ್ರದೇಶದ ಜಿಲ್ಲೆ ಇದು. ಈ ಒಂದು ಜಿಲ್ಲೆಯ ಬಗ್ಗೆ ಒಂದಿಷ್ಟು ಮಾತುಗಳನ್ನು ತಿಳ್ಕೊಳ್ತಾ, ಒಂದಿಷ್ಟು ಮಾತುಗಳನ್ನು ಆಡ್ತಾ, ಹಾಡುಗಳ ಸಾಥ್ ಜೊತೆಗೆ ನಾವು ಸಾಗ್ತಾ ಇದ್ವಿ ಭಾನುವಾರದ ಸಂಜೆಯ ಜಾಲರೆಡ್ ಕಾರ್ಯಕ್ರಮದಲ್ಲಿ ರಿಯಲ್ ರೇಡಿಯೋ 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕನ್ನಡ ಕಾಮನಬಿಲ್ಲು. ರೋ ರೋ ರೋಮಿಯೋ ನಾನು, ರೋ ರೋ ರೋಮಿಯೋ ನಾನು, ರೋ ರೋ ರೋಮಿಯೋ ನಾನೇ ನಿನ್ನ ರೋಮಿಯೋ. ಮೊದಲೇನೆ ನಾನು ನಿನ್ನ ತೆಗೆದು ಮುಗಿದು ಸುರಿದು ಚುಂಬಿಸಿ ಬಿಡಲೇನೆ ನಿನ್ನ. ಒಂದ್ಸಾರಿ ಒಪ್ಪಿಕೊಳ್ಳೆ, ಹೂವಿನಂತೆ ಮುಟ್ಟುತ್ತೀನಿ ನಿನ್ನನ್ನು. ಹಾಟು ಎಂಬ ಟೇಪ್ ರೆಕಾರ್ಡಲ್ಲಿ ಡೈಲಿ ನಿನ್ನ ವಾಯ್ಸು ಮಾತ್ರ ಕೇಳುವೆ. ಕಣ್ಣು ಎಂಬ ಟೇಪ್ ರೂಮಲ್ಲಿ ಓನ್ಲಿ ನಿನ್ನ ಕನಸು ಮಾತ್ರ ಕಾಣುವೆ. ನಾನು ನೀನು ಇಬ್ಬರೇ, ಇಬ್ಬರೂ ಒಬ್ಬರೇ, ಇಬ್ಬರೂ ಸೂಪರೇ. ಪ್ರೇಮ ನಂಗೆ ನೀ ಕಳಿಸು, ಡೈಲಿ ಜೊತೆಗೆ ವಾಕ್ ಮಾಡ್ಕೊಂಡು